ಹಾಕಿ ಕುಂಡಲಿಗಳು ಬೆಳೆಸಿ ಅದನ್ನ ಎಲೆಗಳು ಒಣಗಿದ್ರೆ ತೆಗೆದಾಕಿ ಅಥವಾ ವಾರಕ್ಕೊಮ್ಮೆ ಕುರ್ಜಿ ಅಥವಾ ಸ್ವಲ್ಪ ಗೊಬ್ಬರಗಳನ್ನ ಹಾಕಿ ಅದು ನೋಡಿದಾಗ ಬೆಳವಣಿಗೆಗಳನ್ನ ಅನೇಕ ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ನಕ್ಕ ಸರ್ ಕುಂಡಿನಿಲ್ಲ ಅವೆಲ್ಲ ಮಾಡೋಕ್ಕಾಗಲ್ಲ ಅನ್ನಿಸುತ್ತ ನೀವು ಕೆಲವೊಂದು ಗಿಡಗಳನ್ನ ಗಾಜಿನ ಒಂದು ಮಡಿಕೆಗಳ ತರ ಇದ್ದಂಗೆ ಅಲ್ಲಿ ನೀರಾಗಿಟ್ಟರು ಬರ್ತಾರೆ. ಈಗಳನ್ನ ಫಿಲೋಡೆಂಡ್ರನ್ ಸಿಂಗೋನಿಯಮ್ಮು ಕ್ಲೋರೋಫೈಟಮ್ಮು ಈ ರೀತಿ ಮತ್ತು ಮನಿ ಪ್ಲಾಂಟ್ ಅಂತ ಒಂದು ಬರುತ್ತೆ ಪೋತಾಸ್ ಅಂತ ಹೇಳ್ತೀವಿ ನಾವು ಸಾಮಾನ್ಯ ನೋಡಬಹುದು ಅದನ್ನ ನೀರಾಗೆ ಇಟ್ಟು ಬೆಳಿಬಹುದು ನೀವು ಅಂದ್ರೆ ಅದು ಕನಿಷ್ಠ ವಾರಕ್ಕೊಮ್ಮೆ ಅದರ ನೀರು ಚೇಂಜ್ ಮಾಡ್ತಾ ಇರಬೇಕು. ಅಂದ್ರೆ ಹಸಿರೀಕರಣವನ್ನ ನಮ್ಮ ಮನೆ ಅಂಗಳದಿದ್ದಾಗ ನಮ್ಮ ಮನಸ್ಸಿಗೆ ಯಾವುದೇ ರೀತಿಯ ಒಂದು ಅಶಾಂತತೆಯನ್ನು ಉಪಯೋಗಿಸ್ತಾರೆ. ಮನಸ್ಸು ಅಂದ್ರೆ ಶಾಂತವಾಗಿರುತ್ತೆ. ಸಾಮಾನ್ಯ ನೋಡಿ ನೀವು ಒಂದು ಯಾವುದೇ ಉದ್ಯಾನವನಗಳಿಗೆ ಹೋದಾಗ ಆ ಹುಲ್ಲು ಹಾಸಿನ ಮೇಲೆ ಕಾಲಿಟ್ಟು ನಡೆದಾಗ ಆ ಒಂದು ಹಸಿರಿನ ಮನೆ ನೋಡಿದಾಗ ನಿಮ್ಮ ಮನಸ್ಸು ಶಾಂತಿಯುತವಾಗಿರುತ್ತೆ, ಕಣ್ಣಿಗೆ ತಂಪಿರುತ್ತೆ. ಅದೇ ರೀತಿ ನೀವು ಅತ್ಯಂತ ಹಸಿರು ಕಲರ್ ಅಲ್ಲದೆ ಬೇರೆ ಕಲೆಗಳು ನೋಡಿದ್ರೆ ನಾವು ರಕ್ತದ ಕಲೆಗಳು ನೋಡಿದ ಕೆಲವರೆಲ್ಲ ಬಹಳ ಭಯ ಬೀಳ್ತಾರೆ. ಹಾಗೆ ಅದೇ ರೀತಿ ಹಸಿರು ಬಣ್ಣ ನೋಡಿದ್ರೆ ನಿಮ್ಗೆ ಏನು ಅನಿಸೋದಿಲ್ಲ, ಯಾಕೆಂದ್ರೆ ಅದರ ಶಾಂತತೆ ಪೀಸ್ಫುಲ್ನೆಸ್ ಅಂತ ಏನಂತೀವಿ ಶಾಂತತೆಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯವನ್ನ ಈ ಹೆಸರುಗಳಿರ್ತವೆ. ಇದನ್ನ ಬರೀ ಅಲಂಕಾರಿಕ ಗಿಡಗಳನ್ನ ಬರೀ ಹೂವೇ ಬೇಕು ಅಂತಿಲ್ಲ, ನಿಮ್ಮ ಮನೆ ಬೇಕಾಗಿರ್ತಕ್ಕಂಥ ಈಗ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಪ್ರತಿಯೊಬ್ಬರಿಗೆ ಆಧ್ಯಾತ್ಮಿಕ ಬಳ ಒಲವಿರೋದ್ರಿಂದ ನೀವು ಅಲ್ಲಿ ಬೇಕಾಗ್ತಕ್ಕಂಥ ಕಣಗಳಿರ್ಬೋದು, ದಾಸವಾಳ ಇರ್ಬೋದು, ನಂದಿ ಬಟ್ಲ ಇರ್ಬೋದು, ಇಂಥ ಹೂಗಳನ್ನ ಸುತ್ತ ದೊಡ್ಡ ದೊಡ್ಡ ಕುಂಡಲಿಗಳಲ್ಲಿ 14 inch ಅಥವಾ 18 inch ಇಟ್ಕೊಂಡ್ರೆ ಈಗೆಲ್ಲ ಸಾಮಾನ್ಯವಾಗಿ ನೀವು ನೋಡಿರ್ಬೋದು ದೊಡ್ಡ ದೊಡ್ಡ 24 inch ಅಲ್ಲಿ ನಿಮ್ದು ಒಂದು ನೀರಿನ ಟ್ಯಾಂಕು ಒಡೆದೋಗಿದೆ, ಅದರ ಅರ್ಧ ಭಾಗ ಕಟ್ಟಿ ಮಣ್ಣಾಗ್ಬಿಟ್ಟು ನೀವು ಹೆಚ್ಚು ಕಮ್ಮಿ ನಿಮಗೆ ಬೇಕಾಗಿರ್ತಕ್ಕಂಥ ಮರಗಳನ್ನ ಕರಿಬೇವು ಇರ್ಬೋದು ಅಥವಾ ನಿಂಬೆ ಗಿಡ ಇರ್ಬೋದು ನಿಮ್ಮ ಮನೆ ಅಂಗಳಗಳಲ್ಲಿ ಮಾಡೋದ್ರಿಂದ ಅದು ಎರಡು ರೀತಿ ಉಪಯೋಗ ಆಗುತ್ತೆ. ಒಂದು ಅದರಿಂದ ಉಪಯೋಗ ಇದೆ, ಅದನ್ನು ಬರ್ತಕ್ಕಂಥ ಪದಾರ್ಥಗಳನ್ನು ಉಪಯೋಗಿಸಬಹುದು. ಆನಂತರ ಅದನ್ನು ಆರೈಕೆ ಮಾಡೋದ್ರಿಂದ ಹೂವು ಅಥವಾ ಅದರ ಸಂಜೆ ಹೊತ್ತು ಕೆಲವೊಂದು ಉದಾಹರಣೆ ಹೂವಿನ ಗಿಡಗಳ ಸುಗಂಧ ದ್ರವ್ಯವನ್ನು ಸತ ಸೂಸೋದ್ರಿಂದ ನಮ್ಮ ಮನಸ್ಸು ಬಹಳ ಸಂತೋಷವಾಗಿರುತ್ತೆ. ಉದಾಹರಣೆ ನೀವು ಮಲ್ಲಿಗೆ ಹೂವಿನ ಒಂದು ಸುವಾಸನೆಯನ್ನು ಆಗ್ರಹಿಸಿದಾಗ ಕೆಲವು ಬಳ್ಳಿಗಳಿರ್ತವೆ ಮನೆಗಳಿಗೆ ಹತ್ತಿಸ್ಬೋದು. ಈಗ ಮಲ್ಲಿಗೆ ಹೂವು ಇರ್ಬೋದು ಅಥವಾ ಪೇಪರ್ ಹೂವು ಇರ್ಬೋದು. ಒಟ್ಟಾರೆ ಹೇಳೋದಂದ್ರೆ ಅಲಂಕಾರಿಕ ಗಿಡಗಳು ನಮ್ಮ ಒತ್ತಡ ಇರತಕ್ಕಂಥ ಜೀವನದಲ್ಲಿ ನಮ್ಮ ಒಂದು ನಾವು ಅದರ ಜೊತೆಗೆ ಒಡನಾಟ ಇದ್ರೆ ಖಂಡಿತವಾಗಿ ನಮ್ಮ ಒತ್ತಡ ರಹಿತವಾಗಿರ್ತಕ್ಕಂಥ ಶಾಂತಿಯಿಂದ ಜೀವನ ಮಾಡಲಿಕ್ಕೆ ಬಹಳ ಸಹಕಾರಿ ಆಗುತ್ತೆ ಅಂತ ಹೇಳ್ತೇನೆ. ಹಾಗೂ ಇದರಲ್ಲಿ ಅಪರಿಮಿತವಾದ ಅವಕಾಶಗಳಿದೆ. ಈಗ ನನಗೆ ಹೇಳಿದ್ನಲ್ಲ ಬರೀ ಸರ್ ಕುಂಡಲಿ ಮಾಡೋಕ್ಕಾಗಲ್ಲ, ನಾನು ಕಡಿಮೆ ಖರ್ಚಲ್ಲಿ ಮಾಡಬೇಕು. ಇದಲ್ಲದೆ ಈ ರೀತಿ ಗ್ರೋ ಬ್ಯಾಗ್ಸ್ ಅಂತ ಬರ್ತವೆ, ಕಡಿಮೆ ದರದಲ್ಲಿ ಸುಮಾರು 25 rupees 30 rupees ಇರುತ್ತೆ. 5 kg ಸಾಯಿಲ್ಸ್ ಮಣ್ಣು ಆಗ್ತಕ್ಕಂಥದ್ದು, ನಿಮ್ಮಲ್ಲಿ ಸಿಗ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಇರ್ಬೋದು ಅಥವಾ ಅಲ್ಲಿ ಸಗಣಿ ಗೊಬ್ಬರಗಳನ್ನ ಈ ರೀತಿ ಮಾಡೋದ್ರಿಂದ ನೀವೇನಾದ್ರು ಮತ್ತೆ ನೀರನ್ನು ದಿನ ಹಾಕಬೇಕು ಅಂತೇನಿಲ್ಲ. ಕೆಲವೊಂದು ಗಿಡಗಳು ಸುಮಾರು ಮನೆ ಒಳಾಂಗಣದಿದ್ದಾವು, ಸುಮಾರು ವಾರಕ್ಕೆ 2 times ಹಾಕಿದ್ರೆ ಸಾಕು, ಅಂದ್ರೆ ಒಂದು ಬರೇ ಒಂದು ಕಡಿಮೆ ಪ್ರಮಾಣದಲ್ಲಿ ಇರತಕ್ಕಂಥದ್ದು. ಒಟ್ರಾಸಿ ಈ ರೀತಿ ಒಂದು ಸೂಕ್ಷ್ಮ ಪ್ರದೇಶವನ್ನ ನಮ್ಮ ಮನೆ ಒಳಾಂಗಣಗಳಲ್ಲಿ ಈ ರೀತಿ ಅಲಂಕಾರಿಕ ಗಿಡಗಳನ್ನು ಹಾಕೋದ್ರಿಂದ ನಮ್ಮ ಮನೆ ಒಳಗಿರ್ತಕ್ಕಂಥದ್ದು ಅಥವಾ ಮನೆ ಸುತ್ತಮುತ್ತ ಇರತಕ್ಕಂಥ ಒಂದು ಸೂಕ್ಷ್ಮ ಪ್ರದೇಶ ಅಥವಾ ಮೈಕ್ರೋ ಕ್ಲೈಮೇಟ್ ಏನೋ ಒಂದು ಹವಾಮಾನ ಇರುತ್ತಲ್ಲ, ಖಂಡಿತವಾಗಿಯೂ ಹೊರಗಡೆ ಏನೂ ಮಾಡದಿರತಕ್ಕಂಥ ಪ್ರದೇಶಗಳಲ್ಲಿ ಸುಮಾರು 35 degrees ಇತ್ತಂದ್ರೆ ಇಲ್ಲಿ ಸುಮಾರು 32 ಅಥವಾ 31 degrees ಇರ್ಲಿಕ್ಕೆ ಸಾಧ್ಯ ಇರುತ್ತೆ. ನಮ್ಮ ಒತ್ತಡರಹಿತ ಜೀವನದಲ್ಲಿ ಮಾನಸಿಕ ಸ್ವಾಸ್ಥತೆಗೆ ಎಲ್ಲ ಆರೋಗ್ಯದೇನೆ ಚರ ಸದೃಢ ಸರ್ ಏನ್ ಮಾಡ್ತಾರೆ ಮನಸ್ಸು ಅಶಾಂತಿ ಸರ್ ನೋಡೋಕ್ಕಾಗಲ್ಲ ಅಂತ ಇರ್ತೀವಿ. ಹಾಗಿದ್ದಾಗ ಸೂಕ್ಷ್ಮವಾಗಿ ಇದರ ಬೆಳವಣಿಗೆನ ನೋಡೋದಲ್ದಲೆ ಅದನ್ನು ಅಬ್ಸರ್ವ್ ಮಾಡೋದಲ್ದಲೆ ಅದರ ಜೊತೆ ಒಡನಾಟ ಇದ್ರೆ ಖಂಡಿತವಾಗಿ ನಾವು ನಮ್ಮ ಮನಸ್ಸಿನ ಸುಸ್ಥಿತಿಯಲ್ಲಿ ಇಟ್ಕೋಬಹುದು. ಜೊತೆಗೆ ಈ ಒಂದು ಗಿಡಗಳನ್ನ ಮಾಡೋದ್ರಿಂದ ಪಕ್ಕದ ಮನೆಗಳಲ್ಲಿ ಅಥವಾ ನೀವು ಮಾಡಿದ್ದೆ ಅಂದರೆ ನೀವು ಇನ್ನೊಬ್ಬರಿಗೆ ನೀವು ಒಂದು ಉತ್ಸಾಹದಾಯಕವಾಗಿ ಅಥವಾ ಇನ್ಸ್ಪಿರೇಷನ್ ಅಥವಾ ನೀವೇನು ಸ್ಫೂರ್ತಿದಾಯಕವಾಗಿ ಆಗ್ತಾರೆ ಅವಾಗ ಎಲ್ಲರೂ ಆಗ್ತಾರೆ. ಈಗ ಸಾಮಾನ್ಯವಾಗಿ ಕೊರೋನಾದಲ್ಲಿ ಕಾಲ ಕಳೆಯದ ಹೇಗಿನ ಒಂದು ಸ್ಥಿತಿಯಲ್ಲಿ ಬಹಳಷ್ಟು ಚಿಂತಿತರಾಗಿದ್ವಿ. ಆಗ ಈಗ ಬಹುಪಾಲು ಜನ 30-40% ಜನಗಳು ಈ ಒಂದು ಅಲಂಕಾರಿಕ ಗಿಡಗಳ ಮಹತ್ವವನ್ನು ಕಂಡುಕೊಂಡು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮನೆಗಳಲ್ಲಿ ಕನಿಷ್ಠ ಅಂದ್ರೆ ಕನಿಷ್ಠ ಅಟ್ಲೀಸ್ಟ್ ತುಳಸಿ ಗಿಡ ಇರ್ಬೋದು ಅದರ ಜೊತೆಗೆ ಇನ್ನೂ ಅಲಂಕಾರಿಕ ಹೂವಿನ ಗಿಡಗಳಿರ್ಬೋದು ಇಡ್ತಿದ್ದಾರೆ. ಇದರ ಜೊತೆಗೆ ನಾನಿಗೆ ತಿಳಿಸಿದಂತೆ ಆಮ್ಲಜನಕ ಶುದ್ಧೀಕಾರಕ ಇರತಕ್ಕಂಥ ಬಹಳಷ್ಟು ಒಳಾಂಗಣಗಳಿವೆ. ಸಮೀಪದ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಅಥವಾ ಕೃಷಿ ಮಹಾವಿದ್ಯಾಲಯ ಇರ್ಬೋದು ತೋಟಗಾರಿಕಾ ಮಹಾದ್ರು ಅಲ್ಲಿ ಈಗ ನಮ್ಮ ಒಂದು ಮಾಹಿತಿ ಪ್ರಕಾರ ಜೀವನದಲ್ಲಿ ಉದ್ಯಾನವನ ಅಲಂಕಾರಿಕ ಗಿಡಗಳು ಅಥವಾ ಉದ್ಯಾನವನ ಇರತಕ್ಕಂಥ ಒಂದು ಏನು ಗಾರ್ಡನಿಂಗ್ ಅಥವಾ ಉದ್ಯಾನ ವಿನ್ಯಾಸ ಏನಿದೆ ಎಲ್ಲ ಇದೆ. ಈಗ ಭಾರತ ಸರ್ಕಾರವು ಸಹ ಒಂದು ಪ್ರದೇಶವನ್ನು ನೀವು ಇವತ್ತು ಲೇಔಟ್ ಮಾಡ್ತಾರೆ ಅಥವಾ ಒಂದು ವಸತಿ ಪ್ರದೇಶವನ್ನು ಮಾಡ್ತಿದ್ದಾಗ ಕನಿಷ್ಠ 20-25% ಜಾಗವನ್ನು ಉದ್ಯಾನಕ್ಕೆ ಮೀಸಲಾಗಿಡಬೇಕು. ಯಾಕಂದರೆ ಅಲ್ಲಿರ್ತಕ್ಕಂಥ ನಿವಾಸಿಗಳು ಸಂಜೆ ಹೊತ್ತು ಸಣ್ಣ ಒಂದು ಉದ್ಯಾನವನ್ನು ಮಾಡಿದಾಗ ಅಲ್ಲಿ ಅಟ್ಲೀಸ್ಟ್ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಆಟ ಒಂದು ಒಂದು ಒಂದು ಭಾಗದಲ್ಲಿದ್ದರೆ ಇಬ್ಬರೇ ಒಂದು ಹುಲ್ಲು ಹಾಸಿಗೆ ಮಾಡಿ ಅಥವಾ ಲಾನ್ ಮಾಡಿ 4-5 ಗಿಡಗಳನ್ನು ಮಾಡಿದಾಗ ಅದ್ರ ಗಾರ್ಡನ್ ಬೆಂಚ್ ಕೂತ್ಕೊಂಡಾಗ ಅವ್ರಿಗೆ ಬಿಡುವಿನ ಸಮಯ ಕಳೆಯೋದ್ರ ಜೊತೆಗೆ ಅವ್ರ ಮನಸ್ಸನ್ನು ಉಲ್ಲಾಸಿತ ಚೇತೋಹಾರಿಯಾಗಿ ಮಾಡ್ತದೆ. ಹಾಗಾಗಿ ನಾವು ಕೆಲಸ ಮಾಡ್ತಕ್ಕಂಥ ಆಫೀಸ್ಗಳಿರ್ಬೋದು, ನಾವು ನಿವಾಸ ಮಾಡ್ತಕ್ಕಂಥ ಮನೆಗಳಿರ್ಬೋದು ಅಥವಾ ನಾವು ಈಗ ಉದಾಹರಣೆ ಬಸ್ ಸ್ಟ್ಯಾಂಡ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಏರ್ಪೋರ್ಟ್ಗಳಲ್ಲಿ ಕೆಲಸ ಮಾಡಿದಾಗ ಅಷ್ಟೇ ಅಲ್ಲಿ ಗಂಟೆಗಟ್ಟಲೆ ಕಾಯಬೇಕಾಗಿರುತ್ತೆ. ಕಾಯುವಿಕೆ ಮನುಷ್ಯನನ್ನು ಬಹಳಷ್ಟು ಒತ್ತಡಕ್ಕೆ ಸಿಲಿಸುತ್ತೆ. ಏನು ಕಾದು ಕಾದು ಸಾಕಾಯ್ತಪ್ಪ ಅಂತ ಆಗಿದ್ದಾಗ ಆ ಸುತ್ತಮುತ್ತಲ ಪರಿಸರದಲ್ಲಿ ಈ ಅಲಂಕಾರಿಕ ಗಿಡಗಳಿದ್ದಾದ್ರೆ ಅವರ ಮನಸ್ಸಿನ ಒತ್ತಡಗಳನ್ನು ಆರಾಮ ನೋಡಿ. ಏರ್ಪೋರ್ಟಲ್ಲಿ ನಾವು 4-5 ಗಂಟೆ ಕಾಯ್ತೀವಿ, ಅದನ್ನು ಮನಸ್ಸಿಗೆ ತಲೆನೋವು ಬರುವುದಿಲ್ಲ.

ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ತವರೂರ ನಾನೇನು ಬಲ್ಲೆನು ಗೊತ್ತಿಲ್ಲ, ಎನಗೆ ಗುರಿ ಇಲ್ಲ ಎಲೆ ಬಾಲೆ. ನಿನ್ನ ತವರೂರ ನಾನೇನು ಬಲ್ಲೆನು ಗೊತ್ತಿಲ್ಲ, ಎನಗೆ ಗುರಿ ಇಲ್ಲ ಎಲೆ ಬಾಲೆ. ತೋರಿಸು ನಿನ್ನ ತವರೂರ, ತೋರಿಸು ನಿನ್ನ ತವರೂರ. ಭಾಗ್ಯದ ಬಳೆಗಾರ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. We'll be right back. ಗುಣಲೆ ಸುಯಲೆ ತಂಗಿ, ಬಂಗಾರಕ್ಕಿಂತ ಬಳಲೆ ಸುಯಲೆ ತಂಗಿ, ಸಿಂಗಾರಕ್ಕಿಂತ ಗುಣಲೆ ಸುಯಲೆ ತಂಗಿ, ಬಂಗಾರಕ್ಕಿಂತ ಬಳಲೆ ಸುಯಲೆ ತಂಗಿ, ಬಳತೊಟ್ಟು ಬಾರೆ ಸುಕ್ಕಿ ಬಾಲೆ, ಬಳತೊಟ್ಟು ಬಾರೆ ಸುಕ್ಕಿ ಬಾಲೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಭಿಕ್ಷಿಮಿ ಕುದುರೇನ ತಂದೆಯುನಿ ಜೀನಾವ ಭಿಕ್ಷಿಮಿ ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ, ಕುದುರೇನ ತಂದೆಯುನಿ ಜೀನಾವ ಭಿಕ್ಷಿಮಿ, ಕುದುರೇನ ತಂದೆಯುನಿ ಜೀನಾವ ಭಿಕ್ಷಿಮಿ ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ, ಕುದುರೇನ ತಂದೆಯುನಿ ಜೀನಾವ ಭಿಕ್ಷಿಮಿ, ಕುದುರೇನ ತಂದೆಯುನಿ ಜೀನಾವ ಭಿಕ್ಷಿಮಿ ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಭಿಕ್ಷಿಮಿ ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ.